ಮೇಲೆ ಸುಮಾರು 20 ವರ್ಷ ತನೂ ಇದು ಬರ್ತದೆ ಅನ್ನೋ ಒಂದು ನಮಗೆ ಖಾತ್ರಿ ಇದೆ. ಯಾಕಂದ್ರೆ ಈಗಾಗಲೇ ಇದು ಪ್ರಯೋಗ ಆಗಿದೆ. 20 ವರ್ಷದಿಂದ ಏನು ತೊಂದರೆ ಇಲ್ಲ. 20 ವರ್ಷದವರೆಗೂ ಯಾವುದೇ ಇದರಲ್ಲಿ ಯಂತ್ರ ಇಲ್ಲ, ಏನೂ ಇಲ್ಲ. ಇದರಲ್ಲಿ ಇರೋದೇ ಅಂತಂದ್ರೆ ಒಂದು ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಬೆಳೆಯಲಿಕ್ಕೆ ನಾವು ಪ್ರತಿ ದಿವಸ ಆಹಾರ ಹಾಕಬೇಕು. ಇದಕ್ಕೆ ಪ್ರತಿ ದಿವಸ ಆಹಾರ ಹಾಕಬೇಕಂತಂದ್ರೆ ಇದು ನಮ್ಮದು ಇದ್ದಬದ್ದ ಮುಸರೆ ಮನೆಯಲ್ಲಿ ಏನು ಉಳಿತದೆ ಮುಸರೆ, ಈ ಮುಸರೆ ಹೊರಗೆ ಚೆಲ್ಲಾರ್ದೇನೆ ಈ ಯೂನಿಟ್ ಹಾಕಿದ್ರೆ ಇದು ಗ್ಯಾಸ್ ಕೊಡ್ತದೆ. ಒಂದು ವೇಳೆ ಅವತ್ತು ನಮ್ಮ ಮನೆಯಲ್ಲಿ ಅಡಿಗೆನೆ ಮಾಡಿಲ್ಲ, ಒಂದೆರಡು ದಿವಸ ಯಾವುದೋ ಕಾರ್ಯ ಇತ್ತು, ನಾವು ಹೊರಗಡೆ ಹೋಗಿದ್ವಿ ಅಂತಂದ್ರೆ ಅದಕ್ಕೇನಿಲ್ಲ, ಈ ಗಿರಣಿನಲ್ಲಿ ಉಳಿದ ಹಿಟ್ಟು ಏನಿರ್ತದೆ ನೆಲಕ್ಕೆ ಬಿದ್ದ ಹಿಟ್ಟನ್ನು ತಂದು ಒಂದು ದಿವಸ ಎರಡು ದಿವಸ ಹಾಕಿದ್ರು ಅದು ಗ್ಯಾಸ್ ತಯಾರಾಗ್ತದೆ. ಇದಲ್ಲದೆ ಮತ್ತು ಕೊಳೆತ ಬಾಳೆಹಣ್ಣು ಮತ್ತು ಕೊಳೆತ ಯಾವುದೇ ತರದ ಹಣ್ಣುಗಳನ್ನು ಹಾಕಿದರೂ ಕೂಡ ಇದರಿಂದ ಗ್ಯಾಸ್ ಉತ್ಪಾದನೆ ಆಗ್ತದೆ. ಹೀಗಾಗಿ ಹಳ್ಳಿನಲ್ಲಿ ಬಹಳ ಸಂತೋಷ ಪಟ್ಟಿದ್ದಾರೆ ಇದನ್ನ ಹೆಣ್ಣುಮಕ್ಕಳು ನೋಡಿ. ಇನ್ನೂ ಬೇರೆ ಬೇರೆ ತರದ ಮನೆಯವರು ಇದನ್ನು ತಗೋಬೇಕಂತಾರೆ, ಬಟ್ ಅದು ಇದರದು ಬೆಲೆ ಸ್ವಲ್ಪ ಕಾಸ್ಟ್ಲಿ ಇರೋದಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಅದನ್ನು ನಾವು ಬ್ಯಾಂಕ್ನವರ ಮುಖಾಂತರ ನಾವು ಪ್ರಯತ್ನ ಮಾಡ್ತಾ ಇದೀವಿ, ಬಹುಶಃ ಸಕ್ಸಸ್ ಆಗ್ತದೆ. ಈಗ ಯಾರಾದರೂ ನಮಗೆ ಕೇಳಿದ್ರೆ ಈ ಗ್ಯಾಸ್ ಅನ್ನು ಹೆಂಗ್ ಅಳವಡಿಸಿಕೋಬೇಕು ಅಂತ ಕೇಳಿದ್ರೆ ಸಹಿತ ನಾವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀವಿ. ಈಗಾಗಲೇ ನಾವು ಇದರಂತೆ ಒಬ್ಬರು ಬಂದಿದ್ರು, ನಾವು ಬಳ್ಳಾರಿ, ಹೊಸಪೇಟೆ ಮತ್ತು ಚಿತ್ರದುರ್ಗ, ಕೋಲಾರ ಜಿಲ್ಲೆಗಳಲ್ಲೂ ಕೂಡ ನಾವು ಇದನ್ನ ಸಲಹೆ ಕೊಟ್ಟಿದ್ವಿ. ಅವರ ಸಲಹೆ ಪ್ರಕಾರ ಈಗಾಗಲೇ ಅಳವಡಿಸಿಕೊಂಡಿದ್ದಾರೆ. ಅನೇಕ ಕುಟುಂಬಗಳು ಯಶಸ್ವಿಯಾಗಿ ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡಿ ಆನಂದದ ಜೀವನವನ್ನು ಸಾಗಿಸುತ್ತಿವೆ. ಬನ್ನಿ ಅಂಥ ಕೆಲವರ ಅನುಭವಗಳನ್ನು ಈಗ ಕೇಳೋಣ. ಬೆಳಮಗಿಯ ಜ್ಯೋತಿ ಮುರುಡವರು, ಈ ಘಟಕ ಹಾಕಬೇಕು ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದು ನಿರಂಜನ್ ಧನ್ನಿ ಮತ್ತು ನಮ್ಮ ಶ್ಯಾಮಬಸಪ್ಪ ಮಾಮ ಅವ್ರು ಬಂದ್ ಹೇಳೋರಿ, ಹಿಂಗ್ ಮೈಸೂರದಾಗ ಬಯೋಗ್ಯಾಸ್ ತಯಾರ್ ಮಾಡುತ್ತಾರಂತ. ಆಮ್ಯಾಗೆ ನಮ್ ಮನ್ಯಾಗ ಹೆಂಗ್ ಹೇಳೋರು ಮಾಡ್ಬೇಕು ಅಂತ ಅಂದ್ರು, ಮುಸ್ರಿ ಗ್ಯಾಸ್ದಿಂತ ಹೆಂಗ ಅಡ್ಗಿ ಮಾಡ್ಬೇಕು ಇದು ಎಲ್ಲರ ಕೇಳಿರಾ ಅಂತ ನಕ್ ಬಿಟ್ವಿ. ಆಮೇಲೆ ಅಂದ್ರ ಜೈವಿಕ ಅನಿಲ ಮುಸ್ರಿಯಿಂದ ಉತ್ಪಾದನೆ ಆಗ್ತದ, ಮನೆಯೊಳಗೆ ಏನ್ ಕಸ ಕಡ್ಡಿ ಇರ್ತದ ಅದರಿಂದ ಉತ್ಪಾದನೆ ಆಗ್ತದೆ, ಹೆಂಗ್ ಉತ್ಪಾದನೆ ಆಗ್ತದ ನಿಮಗ ಒಂದ್ ಸ್ವಲ್ಪ ಇದು ಕುತೂಹಲ ಆಯ್ತು, ಇದು ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ ಸರ್. ನಿಮ್ ಮನೆಯೊಳಗೆ ಎಷ್ಟು ಜನ ಇದ್ದೀರಿ ನೀವು? ನಾವು 5 ಜನ ಇದ್ದೀವಿ. 5 ಜನ ನಿಮ್ದೆಲ್ಲ ಒಕ್ಕಲ್ತನೇ ನಿಮ್ದೆಲ್ಲ ಮನೆಯೊಳಗೆ? ಮೊದ್ಲ ಅಡಿಗೆಗೆ ಏನು ಉಪಯೋಗ ಮಾಡ್ತಿದ್ರಿ? ಕಟ್ಟಿಗೆ. ಕಟ್ಟಿಗೆ ಅವು ಎಲ್ಲಿಂದ ತರ್ತಿದ್ರಿ? ಹೊಲದಿಂದ ಸರ್. ಹೊಲದಿಂದ ನೀವೇ ತರ್ತಿದ್ರ ಅಥವಾ ಬೇರೆ ಯಾರಾದ್ರೂ ತಂದು ಕೊಡ್ತಿದ್ರ? ನಾವೇ ರೀ, ನಾವು ನಮ್ಮ ಅತ್ತಿ. ಒಂದ್ ವೇಳೆ ನಮ್ ಗಾಡಿ ಬತ್ತಂದ್ರೆ ಹೊಲದಿಂದ ಗಾಡಿದಿಂದ ಹಾಕೊಂಡ್ ಬರ್ತಿದ್ವಿ. ಹೊಲ ದೂರ ಅದರಿ ಸರ್, ಹಂಗ ಹೊಲದಿಂದ ತರ್ತಿದ್ವಿ. ಸಮಸ್ಯೆ ಆಗ್ತಿತ್ತು ಬಹಳಷ್ಟು? ಹಾ, ಬಹಳಷ್ಟು ಸಮಸ್ಯೆ ಆಗ್ತಿತ್ತು. ತರುವಾಗ ಬಹಳ ಕಷ್ಟ ಆಗ್ತಿತ್ತು. ಹಾ ರೀ ಸರ್. ಮತ್ತೆ ಹೆಂಗ್ ತರುವಾಗ ಗಾಡಿ ಒಂದ್ ವೇಳೆ ಇದ್ದಿದ್ದಿಲ್ಲ ಅಂದ್ರೆ ಹೆಂಗ್ ಮಾಡ್ತಿದ್ರಿ? ಮತ್ತೆ ತಲೆ ಮೇಲೆ ತರ್ಬೇಕ್ರಿ. ತಲೆ ಮೇಲೆ ತರ್ತೀವಿ. ಅಂದಾಜ್ ಎಷ್ಟು ನಡೀತಿದ್ರಿ ನೀವು? ಅಂದಾಜ್ 3 ಕಿಲೋಮೀಟರ್. 3 ಕಿಲೋಮೀಟರ್ ನಡಿಬೇಕಾಗ್ತಿತ್ತು. ತರುವುದು ಊರುವಲ್ಲಿ ಎಷ್ಟಾಗ್ತಿತ್ತು? ಒಂದ್ 5 ಕೆಜಿ 6 ಕೆಜಿ ಎಷ್ಟು ಬರ್ತಿತ್ತು ಮನೆಗೆ? ಒಂದ್ 5-6 ಕಿಲೋ ಬರ್ತಿತ್ತು. ಈ ಒಂದೇನ್ ಘಟಕ ಶುರು ಆಯ್ತು ಅನಿಲ ಘಟಕ, ಅದು ಶುರು ಆದ್ಮೇಲೆ ಈ ಎಲ್ಲಾ ಕಷ್ಟಗಳು ಹೋಗ್ಬಿಟ್ಟವ? ಒಮ್ಮೆ ಅಗ್ದಿ ನೆರಳಾಗಿರಿ. ಗ್ಯಾಸ್ ಉತ್ಪಾದನೆ ಅಂದ್ರೆ ಹೆಂಗ್ ಮಾಡ್ತೀರಿ? ಅದ್ರೊಳಗೆ ಮೊದ್ಲು ಏನ್ ಹಾಕಿದ್ರಿ? ಅದ್ರ ನಂತರ ದಿವಸ ಏನ್ ಹೆಂಗ್ ಚಟುವಟಿಕೆ ಅದ್ರದ್ದು? ಫಸ್ಟ್ ಡ್ರಮ್ ತಂದು ಕೂಡ್ಸ್ರಿ, ಒಳಗ ಸಗಣಿ ಹಾಕಿದೇವ್ರಿ, ನೀರ್ ಹಾಕಿದ್ವಿ. 20 ದಿನ ಆದ ಬಳಕ ನಂತರ ಗ್ಯಾಸ್ ಉರಿಯೋಕ್ ತರ ಆಯ್ತ್ರಿ. ಸುರು ಸುರು ಹಂಗೆ ಹಾಕೋತ್ ಈಗ ಚಂದ ಹಿಡ್ದತ್ರಿ ಮನೆಯೊಳಗ. ಹಿಟ್ಟು, ಚಾಪತ್ತಿ, ಪಪ್ಪಿಕಾಯಿ ಜಾಸ್ತಿ ಅಂದ್ರೆ ರುಚಿ ದಿನಸ್ ಜಾಸ್ತಿ ಹಾಕ್ಬೇಕ್ರಿ. ಮಜ್ಜಿಗೆ, ಮೊಸರು, ಹುಳಿ ದಿನಸ್ ಹಾಕ್ಬಾರ್ದ್ರಿ. ಹುಳಿ ಹಾಕ್ಬಾರ್ದು? ಹಾಕ್ಬಾರ್ದ್ರಿ. ಅದ್ರ ಬಗ್ಗೆ ಎಲ್ಲ ಕಲ್ತಿರಿ ನೀವು? ಹಾಂ. ಟ್ರೈನಿಂಗ್ ಕೊಟ್ರ ನಿಮಗ? ಹಾಂ. ಯಾರು ಘಟಕ ಮಾಡ್ಯಾರ ಅವ್ರು ಬಂದು ಟ್ರೈನಿಂಗ್ ಕೊಟ್ರು? ಹಾಂ, ಕೊಟ್ರ. ಹಿಂಗ್ ಮಾಡಬೇಕು, ಹಿಂಗ್ ಮಾಡಬಾರದು ಅಂತ ಹೇಳಿ ನಿರ್ವಹಣೆ ಹೆಂಗ್ ಮಾಡಬೇಕು ಅಂತ ಹೇಳಿ ಎಲ್ಲ ಹೇಳ್ಯಾರ. ಅದ್ರ ಪ್ರಕಾರನೇ ನೀವು ಮಾಡ್ತಾ ಇದ್ದೀರಿ. ಅಂದಾಜು ಒಂದು ದಿವಸದೊಳಗೆ ಎಷ್ಟು ಅಲ್ಲಿ ವೇಸ್ಟ್ ಹಾಕ್ತಿರಿ? ವೇಸ್ಟ್ 1-2 ಕೆಜಿ. 1-2 ಕೆಜಿ ಬರ್ತಾವ. ಹೊಲದೊಳಗಿಂದ ವೇಸ್ಟ್ ಏನಾದ್ರು ತಂದು ಮನೆಯೊಳಗೆ ಹಾಕ್ತಾ ಇದ್ರಿ? ಏನಿಲ್ಲ. ಬೆಳೆಯುವಂತ ಬೆಳೆಗಳಾಗ್ಲಿ, ತಪ್ಪಲಾಗ್ಲಿ, ಸುತ್ತಮುತ್ತಲು ಗಿಡದ ತಪ್ಪಲು? ಗಿಡ ತಪ್ಪಲು ಹಾಕೋಕ್ ಬರಂಗಿಲ್ರಿ. ಹಾಕಕ್ ಬರೋದಿಲ್ಲ ಮನೆಯೊಳಗಿಂದ ಅಷ್ಟೇ. ಈ ಮತ್ತೆ ಕಾಯಿಪಲ್ಯ ಅದಿರ್ತಾವಲ್ಲ, ಅವ ಏನ್ ಮಾಡ್ತೀರಿ? ಸಣ್ಣ ಟುಣುಕ್ ಟುಣುಕ್ ಮಾಡಿ ಹಾಕ್ಬೇಕು. ಅದೇ ಸಣ್ಣ ತುಣುಕ್ ಮಾಡಿ ಹೆಚ್ಚಿ ಅವನ್ನ ಎಲ್ಲ ಕಲಸಿ ಅದನ್ನ ಹಾಕಬಹುದು ನೀವು? ಹಣ್ಣುಗಳು ಹಾಕ್ಬೋದ್ರಿ. ಅಂದ್ರೆ ಕೊಳತಿದ್ದ ಹಣ್ಣುಗಳನ್ನ ಹಾಕ್ತಾ ಇದ್ರಿ. ಮನೆಯೊಳಗೆ ಏನೇನು ವೇಸ್ಟ್ ಇರ್ತದೆ ಅದನ್ನೆಲ್ಲ ನೀವು ಚೇಂಬರ್ಗೆ ಹಾಕ್ತಾ ಇದ್ರಿ. ಈಗ ರೊಟ್ಟಿ ಮಾಡೋ ಹೊತ್ತಿನಾಗ ಹಿಟ್ಟು ಬೀಳುತ್ತಿದ್ರಿ, ಗೋಧಿ ಹಿಟ್ಟನಾದಾಗ ನೀರಾದು ಉಳಿತದ್ರಿ, ಅದು ಒಯ್ದು ಹಾಕ್ಬೋದು. ಈಗ ನಾವು ಬಾಳೆಹಣ್ಣು ತರ್ತೇವ್ರಿ ಮನೀಗ, ಬಾಳೆಹಣ್ಣು ತರುವಾಗ ಅವು ಕೆಡ್ತಾವ್ರಿ, ಕೆಟ್ಟಾಗ ಸಣ್ಣ ಮಿಶ್ರಣ ಮಾಡಿ ಒಳಗ್ ಹಾಕ್ಬೋದ್ರಿ. ಒಟ್ಟಿ ವೇಸ್ಟ್ ಅಂತ ಏನೂ ಬರಂಗಿಲ್ಲ. ಒಟ್ಟು ವೇಸ್ಟ್ ಅನ್ನುವುದೇ ಇಲ್ಲ ಮನೆಯೊಳಗೆ. ಅದರಿಂದ ಎಲ್ಲ ಗ್ಯಾಸ್ ಉತ್ಪಾದನೆ ಆಗ್ತದ, ಮತ್ತೆ ಸರಳವಾಗಿ ಆಗ್ತದ ಅಡಿಗೆ ಎಲ್ಲ ಸರಳವಾಗಿ. ಅಡಿಗೆ ಮಾಡುವಂತ ಟೈಮ್ ಏನಾದ್ರೂ ಕಡಿಮೆ ಆಗ್ತದ? ಹಾ ರೀ, ಒಲಿ ಮ್ಯಾಗಿಂತ ಕಡಿಮೆ ಆಗುತ್ತದ್ರಿ. ಒಲಿ ಮೇಲೆ ಎಷ್ಟು ಟೈಮ್ ಕಳೀತಿದ್ರಿ ನೀವು ಅಡಿಗೆ ಮನೆಯೊಳಗ? ಒಂದ್ 3-4 ಗಂಟೆ ಇರಬೇಕ್ರಿ, ಈಗ 2 ಗಂಟೆದಾಗೆ ಮುಗಿದು. 2 ಗಂಟೆದೊಳಗೆ ಮನೆ ಮಂದಿ 5 ಜನರಿಗೆ ಅಡಿಗೆ ಅದೆಲ್ಲ ತಯಾರಾಗ್ತದೆ? 2 ಹೊತ್ತು ಅಡಿಗೆ, ನಾಷ್ಟಾ, ಚಹಾ ಎಲ್ಲ ಆಗುತ್ತೆ ಮನೆಗೆ ಬಂದವರಿಗೆ? ಜಾಸ್ತಿ ಬಂದ್ರೆ ಆಗಲ್ರಿ, ನೆಂಟರು ಹಿಂಗ್ ಬಂದ್ ಹೋತಾರಲ್ಲ ನಾಷ್ಟಾ, ಅದು ಹಿಂಗ ಎಲ್ಲರೂ ಬಂದು ಊಟ ಮಾಡ್ಬೇಕು ಅಂತಂದ್ರ ಆಗಂಗಿಲ್ಲ, ಒಲಿ ಹಚ್ಚಬೇಕ್ರಿ. ಅವಾಗ ಒಲಿ ಹಚ್ತೀರಿ? ಹಾ, ಪೈಲೆ ಹೋಗ್ತಿತ್ರಿ. 3 ಲೀಟರ್ ಚಹಾ ಅದು ಯಾರು ಬಂದ್ರೆ ಸ್ಟೋವ್ ಮ್ಯಾಗ ಮಾಡ್ತಿದ್ವಿ. ಈ ಸ್ಟೋವ್ ಉಪಯೋಗ ಒಟ್ಟ ಮಾಡಂಗಿಲ್ರಿ ಸರ್. ಅಡಿಗೆ ಮಾಡುವಾಗ ಉರುವಲಿನ ಮೇಲೆ, ಕಟ್ಟಿಗೆ ಮೇಲೆ ಕಣ್ಣುಗಳಿಗೆ ತ್ರಾಸಾಗುವುದು, ಮೂಗಿಗೆ ತ್ರಾಸಾಗುವಂತದ್ದು, ಶ್ವಾಸಕೋಶಗಳಿಗೆ ತ್ರಾಸಾಗುವಂತದ್ದು, ಇವೆಲ್ಲ ಸಮಸ್ಯೆ ಇದ್ದು ಈಗ ಹೋಗ್ಬಿಟ್ಟವ್ರೆ, ಅವು ನೆನಪೇ ಬರಂಗಿಲ್ರಿ. ಆ ಎಳಗಿಂದು ಕಟ್ಟಿಗೆದ ಹಚ್ಚೋತ್ನಾಗ ಊದ್ಬೇಕು ಆರ್ತಂದ್ರೆ ಅದು ಏನ್ ಸಮಸ್ಯೆಗಳೇ ಇಲ್ಲ ಈಗ. ಆರಾಮ್ ಮನುಷ್ಯದ ಆಳಂದ ತಾಲೂಕು ಬೆಳಮಗಿಯ ಶ್ರೀಮತಿ ಗುರುಬಾಯಿ ಶರಣಬಸಪ್ಪ ಮುರುಡವರು ಇವತ್ತ ನಮ್ಮ ಜೊತೆಗಿದ್ದಾರೆ. ಮೈಸೂರದವರು ಅಲ್ಲೆಲ್ಲ ಮಾಡಿದ್ದಾರೆ, ಮೊದಲೇ ಚಿತ್ರ ತಂದು ತೋರಿಸೋರು, ಈ ತರ ಎಲ್ಲ ಮಾಡಿದ್ದಾರೆ, ನೀವು ಉಪಯೋಗಿಸಿ ನೋಡ್ರಿ ಆತದ ಅಂತ ಹೇಳಿ ಅಲ್ಲಿದಿಂದ ಡ್ರಮ್ಗಳೆಲ್ಲ ತಂದು ಸ್ಟಾರ್ಟಿಂಗ್ ಚಾಲು ಮಾಡಿದ್ರಿ. ಅಲ್ಲಿದಿಂದ 2 ಕ್ವಿಂಟಲ್ ಹಂಗ ಸಗಣಿ ಹಾಕಿದೇವ್ರಿ ಮೊದಲು. ಆ ನಂತರ 8 ದಿನ ಅದು ಬಿಟ್ಟು ಸ್ಟಾರ್ಟಿಂಗ್ ಮಾಡಿದ್ರಿ, ಬಯೋಗ್ಯಾಸ್ ಚಾಲು ಆಯ್ತು. ಅದ್ರೊಳಗೆ ಸಗಣಿ ಅಲ್ಲದೆ ಮತ್ತೆ ಏನೇನು ಹಾಕ್ತೀರಿ? ಸ್ಟಾರ್ಟಿಂಗ್ ಸಗಣಿ ಹಾಕೇವ್ರಿ 20 ದಿನ ಹಂಗ ಬಿಟ್ಟು. ನಂತರ ಬಂದ್ಬಾಕ ಈಗ ಬರೀ 100 ಗ್ರಾಂ ಹಿಟ್ಟು ಹಾಕೇವ್ರಿ. ಇದು ಗೋಧಿ ಹಿಟ್ಟು, ಜಾದ ಹಿಟ್ಟು, ಮನೆಗೆ ಯಾವ್ದು ಇರ್ತದೆ ಹಿಟ್ಟು, ವೇಸ್ಟ್ ಹಿಟ್ಟು ಯಾವ್ದು ಇರ್ತದೆ ಹಾಕಿರಿ. ಅಂದ್ರೆ ಈಗ ನೀವು ಚಾಳಾಶಿರ್ತೀರಾ, ಅದನ್ನ ಹಾಕ್ತೇವೆ. ಈ ಗಿರಣಿಯಲ್ಲಿ ಹಿಟ್ಟಿದ್ದವ್ರು ವೇಸ್ಟ್ ಇರ್ತದಲ್ರಿ, ಅದನ್ನ ತಂದು ಕೂಡ ಕೆಜಿ ತನ ಅದು ಹಾಕೋದ್ರಿ. ಕೆಜಿ ತನ ಹಾಕ ನಂತರ ಮುಂದ ಮನೆಗೆ ವೇಸ್ಟ್ ಇದ್ದೀವೆಲ್ಲ ಹಾಕೋದ್ರಿ ಹಣ್ಣು. ಈಗೇನ ಅದನ್ನ ಘಟಕ ನಿಮ್ಮಲ್ಲಿ ಬಂದು ಕೂಡಿಸೋಗ್ಯಾರ, ಅದಕ್ಕೆ ಎಷ್ಟು ಖರ್ಚಾಗ್ಯದ ನಿಮ್ಗೆ ಲೆಕ್ಕದ ಪ್ರಕಾರ? ನಮ್ ಕಡೆಯಿಂದ 5,000 ತಗೊಂಡ್ರಿ, ಮ್ಯಾಗ 25,000 ತನಕ ಖರ್ಚ ಬಂದದ್ರಿ, ಎಲ್ಲ ನಬಾರ್ಡ್ ಬ್ಯಾಂಕಿನವ್ರು ಮಾಡಿ. ಹೌದಾ, ಇದರಿಂದ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ಯದ? ಈಗ ಬಹಳಷ್ಟು ಅನುಕೂಲ ಆಗ್ಯದ. ನಾವು ಕಟ್ಟಿಗೆ ಒಲಿ ಮೇಗೆ ಮಾಡ್ತಿದ್ದೇವ್ರಿ, ಬೀಗರು ನೆಂಟರು ಜಾಸ್ತಿ ಬರೋದು, ಚಾ ಮಾಡೋದು ಈಗ ಮತ್ತೆ ಹೆಚ್ಚಾಗ್ಯಾರೀ ಬೀಗರು. ಈಗ 20 ಸಾರಿ ಒಲಿ ಊರೋದ್ ತ್ರಾಸ ಆಗ್ತದ, ಈ ಗ್ಯಾಸ್ ಮ್ಯಾಗಂದ್ರ ಅರ್ಜೆಂಟ್, ನಮಗೂ ಮಾಡಕ್ ಏನ್ ತ್ರಾಸ ಆಗೋದಿಲ್ಲ. ಇಲ್ದ್ರ ಬೀಗರು ಬಂದ್ರಂದ್ರ ಅಯ್ಯೋ ಬಂದ್ರೆ ಒಲಿ ಹೊತ್ತಾಕ್ಬೇಕಂತ ಮನ್ಸಾಗಿ ಇದು ಆಗುತ್ತಲ್ರಿ, ಅದ್ರದಿಂದ ಏನ್ ತ್ರಾಸ ಇಲ್ರಿ. ಹಿಂದ ಮತ್ತೆ ಕಟ್ಟಿಗೆನೆ ಉಪಯೋಗ ಮಾಡ್ತಿದ್ರಿ ನೀವು? ಕಟ್ಟಿಗೆನೆ ಉಪಯೋಗ ಮಾಡ್ತಿದ್ದೆ. ಅವಾಗ ಬಹಳ ಕಷ್ಟ? ಬಹಳ ಕಷ್ಟ ರೀ. ಒಲಿ ಮೇಗ್ ಮಾಡೋದು. ಕಟ್ಟಿಗೆ ಯಾರು ತಂದು ಕೊಡ್ತಿದ್ರಿ ನಿಮ್ಮ ಮನ್ಯಾಗ? ಆಳ್ ಮಕ್ಕಳದಾರಿ ತಂದು ಕೊಡ್ತಾರೆ, ಕಣ್ಣು ಉರಿತೀರಿ ಹಾಗೆ. ಮನ್ಯಾಗ ಯಾರು ಅಡಿಗೆ ಮಾಡಿದ್ರು ಅದು ಸಮಸ್ಯೆ ಆಗೋದಿಲ್ಲ. ಏನ್ ಸಣ್ಣ ಹುಡುಗರು ಹಿಡಿದು ಮನ್ಯಾಗ ಬಂದ್ ಹಿಡಿದು ಯಾರು ಬಿ ಹಚ್ತಾರಿ, ಚಾ ಯಾರು ಬಿ ಮಾಡ್ಕೊತಾರ. ನಾವು ಊರಿಗೆ ಹೋಗಿದ್ರೆ ಗ್ಯಾಸ್ ಅದರಿ, ಅದ್ರಿಂದ ಮಾಡ್ಕೊಳ್ರಿ. ಹಾನಿ ಇತ್ತಿದ್ರ ಮ್ಯಾಗ ಏನ್ ಹಾನಿ ಇಲ್ಲ. ಹುಡುಗರು ಮಾಡ್ಕೋಬಹುದ್ರಿ, ಏನಿದೆ. ಎಷ್ಟು ಜನ ಇದ್ದೀರಿ ಮನ್ಯಾಗ? 4 ಜನ ಇದ್ದೆ. 4 ಜನರಿಗೆಲ್ಲ ಅನುಕೂಲ ಆಗ್ತದೆ, ಸಾಕಷ್ಟು ಉತ್ಪಾದನೆ ಆಗ್ತದೆ. ಉತ್ಪಾದನೆ ಆಗ್ತದೆ. 1,000 ಲೀಟರ್ ಒಂದು ಟ್ಯಾಂಕ್, 750 ಲೀಟರ್ ಒಂದು ಟ್ಯಾಂಕ್. ಇದರಿಂದ ನಿಮಗೆ ಒಂದು ದಿವಸಕ್ಕಾಗುವಷ್ಟು ಉತ್ಪಾದನೆ ಆಗ್ತದೆ. ಏನ್ 2 ಹೊತ್ತು ಅಡಿಗೆ ಆಗ್ತದ? ಆಗುತ್ತೆ. ಆಮೇಲೆ ನೀರ್ ಗೀರ್ ಏನಾದ್ರೂ ಕಸ? ನೀರ್ ಕಸಕ್ಕೆ ಸಾಕಾಗಲ್ರಿ, ಸಾಕಾಗೋದಿಲ್ಲ, ಅಡಿಗೆ ಅಷ್ಟೇ ಆಗುತ್ತೆ. ಸುತ್ತಮುತ್ತಲ ಎಲ್ಲ ಬಂದು ನೋಡ್ತಾರ ನಿಮ್ಮಲ್ಲಿ? ನೋಡಿದ್ದೆ. ಈಗಾದ್ರೂ ಬರ್ತಾ ಇದ್ದಾರ? ಬರ್ತಾರಿ, ನೋಡ್ತಾರೆ. ಹೆಂಗದು ಏನು? ಸುರು ಗ್ಯಾಸ್ ಬಂದಾಗ ಬಹಳ ಜನ ಬಂದ್ ನೋಡ್ಯಾರು. ಮುಸ್ರಿಲೆ ಗ್ಯಾಸ್ ಹೆಂಗ್ ಉತ್ಪತ್ತಿ ಆಗ್ತದ ಅಂತ ಹೇಳ್ಕೇಸಿ ಆಗೋದಿಲ್ಲ ಅಂತ ಬಹಳ ಜನ ಎಂದರಿ. ಎಲ್ಲರೂ ಹಿಂಗ್ ಹೆಂಗ್ ಆಗ್ತದ ಅಂತ ಹೇಳಿ ಒಂದು ಪವಾಡ ಆದಂಗ ಆಯ್ತು. ಮತ್ ಮುಸ್ರಿಲೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅಂದ್ರೆ ಇದರಿಂದ ಬಹಳ ಉಪಯೋಗ ಆಗ್ಯದ್ರಿ. ಸಿಲಿಂಡರ್ ತುಂಬಿಸ್ಕೊಂಡ್ ಬರಕ್ ಹಳ್ಳಿಯಲ್ಲಿ ಸಿಗೋದಿಲ್ಲ, ಇದರಿಂದ ಹಳ್ಳಿ ಜನಕ್ಕೆ ಸಾಕಷ್ಟು. ಈಗ 4 ಮಂದಿಗೆ ಸಾಕಷ್ಟು ಆಗ್ತದೆ? ಸಾಕಷ್ಟು ಆಗ್ತದೆ. ಹೌದಾ, ಮತ್ ಬಹಳಷ್ಟು ಮಂದಿ ಬಂದ್ರಂದ್ರ ಒಲಿ ಉಪಯೋಗಿಸೋದ್ರಿ? ಒಲಿ ಉಪಯೋಗ ಮಾಡ್ತೀರಿ ಅಂದ್ರ ಗ್ಯಾಸ್ ಒಂದ್ ಸ್ವಲ್ಪ ಕಡಿಮೆ ಬೀಳ್ತದೆ ನಿಮ್ಗೆ? ಕಡಿಮೆ ಬೀಳ್ತದೆ. ಆದ್ರೂ ಕೂಡ ಎಷ್ಟು ಇದ್ದಷ್ಟೆಲ್ಲ ಉಪಯೋಗ ಮಾಡ್ಕೊಳ್ಬಹುದು, ಎಷ್ಟು ಉಪಯೋಗ ಮಾಡ್ಕೋಬಹುದ್ರಿ. ಬೆಳಿಗ್ಗೆ ಮತ್ ನಡೀತದೆ. ಯಾವ ಟೈಮಿಗೆ ಹಾಕ್ತೀರಿ ಅದ್ರೊಳಗೆಲ್ಲ ಕಸ ಮುಸ್ರಿ ಇದ್ದಿದೆ? ಸಾಯಂಕಾಲ ಹಾಕ್ತಿರೋ? ಬೆಳಿಗ್ಗೆ ಟೈಮ್ ಹಾಕ್ತೀರಿ. ಬೆಳಿಗ್ಗೆ ಟೈಮ್ ಹಾಕಿದ್ದು ಅಂದ್ರೆ ನಿಮ್ಮಲ್ಲಿ ಯಾವಾಗ ಸಿಗ್ತದ ಅವಾಗ ಹಾಕೋತಾ ಇರ್ತೀರಿ? ರಾತ್ರಿ ಆಗಿದ್ದೆಲ್ಲ ಕಲೆಕ್ಟ್ ಮಾಡಿ ಹೆಂಗೆ ಇಡ್ತೇವ್ರಿ? ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಈ ಹಣ್ಣುಗಳು ಇರ್ತಾವಲ್ಲ, ಬಾಳೆಹಣ್ಣು ಕೊಳತಿ ಇರ್ತಾವಲ್ಲ, ವೇಸ್ಟ್ ಇದ್ದಿದ್ದು ಅವೆಲ್ಲ ಕಿಂಚಿ ಎಲ್ಲ ಹಾಕಿರ್ತೇವೆ. ಹಣ್ಣಿನ ಸಿಪ್ಪೆಗಳು ಎಲ್ಲ ಕಿಂಚಿಟ್ಟು ಬೆಳಿಗ್ಗೆ ಅದ್ ಹೆಂಗ್ ನೇರವಾಗಿ ಹಾಕುದ ಅಥವಾ ಅದಕ್ಕೆ ಎಲ್ಲ ಸಣ್ಣ ಮಿಶ್ರಣ ಮಾಡ್ಬೇಕು? ಸಣ್ಣ ಮಿಶ್ರಣ ಮಾಡ್ತೀವಿ, ಹಾಕಿ ಬಿಡ್ತೇವೆ. ಅಂದ್ರೆ ಕೈಲೇನೆ ನೀವು? ಕೈಲೇನೆ ನೀರೊಳಗ ಕಿವಿಚಿ ಅದಕ್ಕೆ ಹಾಕ್ತೀವಿ. ಅದಕ್ಕೆ ಹಾಕ್ತೇವೆ. ಕಸ ಎಷ್ಟು ಉತ್ಪಾದನೆ ಆಗ್ತದೆ ಅಂದಾಜು ಮನೆಯೊಳಗೆ? ಉತ್ಪಾದನೆ 2 ಲೀಟರ್ ಆಗ್ತದೆ. 2 ಲೀಟರ್ ಉತ್ಪಾದನೆ ಆಗ್ತದೆ, ಅಷ್ಟು ಸಾಕಾಗ್ತದೆ. ಊಟ ಮಾಡಿದ ವೇಸ್ಟ್ ಕೈ ತಕೊಂಡಿದ್ದು ಮುಸ್ರಿ ಇರ್ತದಲ್ರಿ, ಅದು ಎಲ್ಲ ಅದಕ್ಕೆ ಹಾಕ್ತೇವ್ರಿ. ರೊಟ್ಟಿ ಈಗ ಮಾಡ್ತೇವೆ, ತಾಯಿ ಬಿದ್ದಿದ್ದು ಹಿಟ್ಟು ಅದನ್ನು ವೇಸ್ಟ್ ಆಗಿಡೋದಿಲ್ಲ, ಅದನ್ನು ಎಲ್ಲ ಬರ್ಚಿ